ರೈತ ಬಾಂಧವರೇ ಹಾಗೂ ಕೇಳುಗರೇ, ಬೆಳೆಯ ಸಿರಿಯನ್ನು ಮೊಳಕೆಯಲ್ಲಿ ನೋಡುವಂತಾರೆ. ನಾವು ಬೆಳೆ ಅಷ್ಟೇ ಅಲ್ಲ, ಮಕ್ಕಳನ್ನು ಬೆಳೆಸುವಾಗ ಅನೇಕ ನಮಗೆ ಚಾಲೆಂಜಸ್ ಇರ್ತವೆ. ಅವುಗಳನ್ನು ದಾಟಿ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮತ್ತೆ ಮುಂದಿನ ಗುರಿಯನ್ನು ಕೂಡ ತೋರಬೇಕಾದಂಥ ಸಂದರ್ಭದೊಳಗೆ ಅವ್ರ ಜೊತೆ ಹೇಗೆ ಬೆರಿಬೇಕು, ಅವರಿಗೆ ಹೇಗೆ ಮಾರ್ಗದರ್ಶನ ಮಾಡಬೇಕು, ಅವ್ರನ್ನ ಮುಂದೆ ಹೇಗೆ ತರಬೇಕು, ಅವರಲ್ಲಿರುವಂಥ ಸಣ್ಣ ಪುಟ್ಟ ತೊಂದರೆಗಳನ್ನು ಹೇಗೆ ನಿವಾರಿಸಬೇಕು, ಮತ್ತು ಒಟ್ಟು ಪಾಲಕರು ಮಕ್ಕಳನ್ನು ಬೆಳೆಸುವಾಗ ಏನೆಲ್ಲ ಪಾತ್ರವನ್ನು ವಹಿಸಬೇಕಾಗತ್ತೆ, ಯಾರೆಲ್ಲ ಯಾವ್ಯಾವ ಪಾತ್ರವನ್ನು ವಹಿಸಬೇಕಾಗತ್ತೆ, ಈ ನಿಟ್ಟಿನೊಳಗನೆ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಈ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಾನವ ವಿಕಾಸ ಹಾಗೂ ಕುಟುಂಬ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಲತಾ ಪೂಜಾರ್ ಅವರು ಈಗ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಲತಾ ಅವರೇ. ನಮಸ್ಕಾರ ಸರ್. ಈಗ ನಾವು ಒಬ್ಬ ವ್ಯಕ್ತಿ ಬೆಳಿಬೇಕು ಅಂತೇಳಿದಾಗ ಬಾಲ್ಯದ ಅನೇಕ ಅನುಭವಗಳು, ಅಲ್ಲಿ ದೊರೆತಕ್ಕಂಥ ಶಿಕ್ಷಣಗಳು, ಅದು ಓದಿನ ಮೂಲಕ ಆಗ್ಬೋದು, ನಮ್ಮ ಬಿಹೇವಿಯರ್ ಮೂಲಕ ಆಗ್ಬೋದು, ಸುತ್ತಮುತ್ತ ವಾತಾವರಣದ ಒಂದು ಪ್ರಭಾವ ಆಗ್ಬೋದು, ಇವೆಲ್ಲವೂ ಕೂಡ ಹೇಗೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತವೆ. ಮತ್ತೆ ಪ್ರಾರಂಭದಲ್ಲಿ ಕೂಡ ಮಕ್ಕಳು ನಾವು ಹಿಂಗೆ ಆಗ್ಬೇಕು, ಇದೇ ಹಿಂಗಿರ್ಬೇಕು, ಕನಸು ಏನೋ ನಾವು ಕೊಟ್ಟಿರ್ತೀವಿ, ಏನ್ ಹೇಳ್ತೀರಿ ತಜ್ಞರಾಗಿ? ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ನಮ್ಮ ಪಾಲಕರ ಪಾತ್ರ ಅತಿ ಮುಖ್ಯ ಅಂತ ಹೇಳ್ತೇನೆ. ಒಂದು ನಾನುಡಿ ಕೇಳಿರ್ಬೋದು, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಅಂದ್ರೆ ಮಕ್ಕಳು ನಮ್ಮ ತಂದೆ ತಾಯಿಗಳನ್ನ ಅನುಕರಣೆಗಳನ್ನ ಮಾಡ್ತಾ ತುಂಬಾ ವಿಷಯಗಳನ್ನ ಕಲಿತಾರೆ. ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ಮನೆ ವಾತಾವರಣ ಮಕ್ಕಳನ್ನ ಸನ್ಮಾರ್ಗದಲ್ಲಿ ನಡೆಸಲು ಪ್ರೋತ್ಸಾಹಿಸಬೇಕು. ಮಕ್ಕಳಲ್ಲಿ ನಾವು ವಿಚಾರ ಶಕ್ತಿ ಆಗಿರ್ಬೋದು ಅಥವಾ ಅವರು ಯೋಚಿಸುವ ಸಾಮರ್ಥ್ಯ ಆಗಿರ್ಬೋದು, ಅವರು ಒಂದು ಗುರಿ ಸಾಧಿಸಲು ಪಡ್ತಕ್ಕಂತ ಶ್ರಮ ಆಗಿರ್ಬೋದು, ಸಮಸ್ಯೆ ಬಗೆಹರಿಸುವಂತಹ ಒಂದು ಗುಣ ಆಗಿರ್ಬೋದು, ಅಲ್ಲದೆ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡುವಂತಹ ಗುಣ ಆಗಿರ್ಬೋದು, ಈ ಎಲ್ಲಾ ಅವಕಾಶಗಳನ್ನ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರ ಒಂದು ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ. ಎಲ್ಲಾ ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಇರ್ಬೋದು, ಬೌದ್ಧಿಕ ಗುಣಮಟ್ಟದ ಬೆಳವಣಿಗೆ ಇರ್ಬೋದು, ಸಾಮಾಜಿಕ ಆಮೇಲೆ ಎಮೋಷನಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಹೀಗೆ ಎಲ್ಲಾ ತರನಾದ ಬೆಳವಣಿಗೆಗೆ ಅವರ ಒಂದು ಪರಿಸರ ಒಂದು ಪ್ರಮುಖ ಕಾರಣ ಆಗತ್ತೆ ಅಂತ ಹೇಳಿಕ್ಕೆ ಇಚ್ಛಪಡ್ತೇನೆ. ಎಷ್ಟು ಸರಿ ಮಕ್ಕಳು ಅವರು ನಾವು ಹೇಳಿದ ಮಾತು ಕೇಳಲ್ಲ, ಆದ್ರೆ ನಾವು ಹೇಗೆ ನಡ್ಕೊಳ್ತೀವಿ ನೋಡ್ಕೊಂತ ಬೆಳೀತಾರ ಅಂತ. ನಿಜ ಅಲ್ಲ? ಹೌದು ಸರ್. ಅದು ಅದಕ್ಕೆ ನಾವು ಹೇಳ್ತೀವಿ, ತಂದೆ ತಾಯಿಗಳಾಗ್ಲಿ ಮಕ್ಕಳ ಮುಂದೆ ಜಗಳ ಮಾಡೋದಾಗ್ಲಿ ಅಥವಾ ಮತ್ತೊಬ್ಬರಿಗೆ ಹೊಡೆಯೋದು ಬಡಿಯೋದು ಈ ತರ ಒಂದು ವ್ಯವಹಾರಗಳನ್ನ ನಾವು ಮಾಡಬಾರ್ದು ಅಂತ ಹೇಳ್ತೀವಿ. ಮಗು ಅದನ್ನ ನೋಡಿ ಕಲಿತಾ ಇರತ್ತೆ, ಅದು ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀಳುವ ಒಂದು ಚಾನ್ಸ್ ಇರುತ್ತೆ. ಆದ ಕಾರಣ ನಾವು ಯಾವತ್ತೇ ಆಗ್ಲಿ ಮಗುವಿಗೆ ಅವರ ಒಂದು ವಯಸ್ಸಿಗೆ ಅನುಗುಣವಾಗಿ ಅವರಿಗೆ ತಿಳುವಳಿಕೆ ಮಾಡಿಕೊಟ್ಟು ನಾವು ಹೇಳ್ಬೇಕು. ಅಂದ್ರೆ ನಾವು ಶಿಸ್ತನ್ನ ಅಳವಡಿಸ್ಕೊಂಡಾಗ ದಿನಾನು ಓದೋದಾಗಿರ್ಬೋದು, ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ತೊಳೆಯೋದಾಗಿರ್ಬೋದು, ಗಿಡಕ್ಕೆ ನೀರು ಹಾಕೋದಾಗಿರ್ಬೋದು, ಬೇರೆಯವರ ಜೊತೆಗೆ ಚೆಂದಾಗಿ ಮಾತಾಡೋದು, ಹಾಡೋದು, ಕುಣಿಯೋದು, ನಲಿಯೋದು, ಇಂಥ ಸಕಾರಾತ್ಮಕ ಮನೋಭಾವನೆಯ ತಂದೆ ತಾಯಿಗಳು ಇದ್ರೆ ಮಕ್ಕಳು ಕೂಡ ಹಾಗೆ ಅಕ್ಕರ. ಮಕ್ಕಳನ್ನ ನಾವು ಒಂದು ಫ್ರೆಂಡ್ ತರ ನೋಡ್ಕೋಬೇಕು ಅಂತ ಹೇಳ್ತೀವಿ. ಪಾಲಕರು ಇರಬಹುದು, ಆದ್ರೆ ಮಕ್ಕಳನ್ನ ಸ್ನೇಹಿತರಂತೆ ಒಂದು ಜೋಪಾನ ಮಾಡುವುದಾಗ ಅಂದ್ರೆ ಅವರ ಒಂದು ಒಡನಾಟ ಇರುವುದು ಹೇಗಿರ್ಬೇಕು ಅಂದ್ರೆ ಸ್ನೇಹಿತರೊಳಗೆ ಒಂದಿಗೆ ಮಕ್ಕಳು ಹೇಗೆ ಬೆರೀತಾರೋ ತಂದೆ ತಾಯಿಗಳು ಒಂದಿಗೂ ಕೂಡ ಅವರು ಸ್ನೇಹಿತರಂಗೆ ಮಾತಾಡುವಷ್ಟು ಸಲೀಸಾಗಿ ನಾವು ಒಂದು ಸಂಬಂಧ ಬಾಂಧವ್ಯವನ್ನ ಇಟ್ಕೊಳ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಪಾಲಕರಲ್ಲಿ ಅವರು ಮಕ್ಕಳು ತಮ್ಮ ಭಾವನೆಗಳನ್ನ ಹಂಚಿಕೊಡೋದ್ರಿಂದ ಮತ್ತು ಆವಾಗ ಏನಾಗತ್ತೆ ತಂದೆ ತಾಯಿಗಳು ಗೊತ್ತಾಗತ್ತೆ ನಮ್ಮ ಮಗು ಏನು ಮಾಡ್ತಾ ಇದ್ದಾನೆ ಏನು ಮಾಡ್ತಾ ಇಲ್ಲ ಅನ್ನೋದು, ಅಥವಾ ಅವನೇನಾದ್ರೂ ಒಂದು ತೊಂದರೆಗೆ ಸಿಕ್ಕಾಕೊಂಡು ಯಾವ್ದಾದ್ರೂ ತಪ್ಪು ಮಾಡಿದ್ರೆ ಪಾಲಕರಾದರೂ ಅದನ್ನ ತಿಳಿ ಹೇಳೋದ್ರಿಂದ ಮಗುವಿಗೆ ಹೌದು ನಾ ಇದನ್ನ ಮಾಡಬಾರ್ದು ನಾನು ಈ ರೀತಿಯಲ್ಲಿ ಹೋಗ್ಬೇಕು ಅನ್ನೋದು ಒಂದು ತಿಳುವಳಿಕೆ ನೀಡ್ತಾ ಇರ್ಬೇಕು. ಎಷ್ಟೋ ಜನ ಪಾಲಕರನ್ನ ನೋಡ್ತೇವೆ, ಅವರು ತಮ್ಮ ಒಂದು ಕೆಲಸದ ಜವಾಬ್ದಾರಿ ಇರ್ಬೋದು, ತಾಯಿಯಂದರು ಮನೆ ಜವಾಬ್ದಾರಿ ಇರ್ಬೋದು, ಅಥವಾ ವರ್ಕಿಂಗ್ ವುಮನ್ ಆಗಿದ್ರೆ ಎರಡು ಸಂಭಾಳಿಸ್ಬೇಕಾಗತ್ತೆ, ಮನೆಗೆ ಕೆಲಸನೂ ಮಾಡ್ಬೇಕು ಮತ್ತೆ ಆಫೀಸ್ ಕೆಲಸನೂ ಮಾಡ್ಬೇಕು. ಈ ಒಂದು ವೇಳಾ ಅಭಾವದಿಂದ ಕೆಲವೊಂದು ಸಾರಿ ಮಕ್ಕಳಿಗೆ ಕಡೆ ಗಮನ ಕೊಡುವುದು ಕೂಡ ಕಡಿಮೆ ಆದಾಗ ಏನಾಗತ್ತೆ, ಮಕ್ಕಳ ನಮಗೆ ಬೇಕಾದಾಗೆ ತಂದೆ ತಾಯಿಗಳು ಲಭ್ಯವಿಲ್ಲ ಅಂದಾಗೆ ಅವರು ಕೂಡ ಒಂದು ಕೇಳುವ ಹವ್ಯಾಸಗಳನ್ನ ತಪ್ಪಿಬಿಡುತ್ತೆ. ತಂದೆ ಮತ್ತು ಮಕ್ಕಳ ನಡುವೆ ಏನು ಒಂದು ಬಾಂಧವ್ಯ ಅಂತೀವಲ್ಲ, ಪಾಲಕರು ಮತ್ತೆ ಮಕ್ಕಳ ಬಾಂಧವ್ಯ, ಅದು ಒಂದು ಸ್ನೇಹಿತರ ತರ ಇದ್ದಂಗೆ ಇದ್ರೆ ನಿಮಗೆ ಏನಾಗತ್ತೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಆ ತರ ಇರ್ಲಿಲ್ಲ ಅಂದ್ರೆ ಕೆಲವೊಂದು ಫ್ಯಾಮಿಲಿಯಲ್ಲಿ ನೋಡ್ತೀವಿ ಪಾಲಕರು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ಡಿಕ್ಟೇಟರ್ಶಿಪ್ ತರ ಇರ್ತಾರೆ. ಅಂದ್ರೆ ನೀ ಈ ತರ ಮಾಡ್ಬೇಕು, ಹೀಗೆ ಹೋಗ್ಬೇಕು, ಹೀಗೆ ಮಾಡ್ಬೇಕು ಅಂತಾರೆ. ಅದು ಕೂಡ ಸರಿಯಲ್ಲ. ಮಗುವಿಗೆ ಏನಿರ್ಬೇಕು, ಒಂದು ಮುಕ್ತವಾದ ವಾತಾವರಣವನ್ನ ನಾವು ಅನುಕೂಲ ಮಾಡ್ಕೊಡ್ಬೇಕು, ಅವನಿಗೆ ಚಾಯ್ಸ್ ಕೊಡ್ಬೇಕು. ನಿನಗೆ ಇದರಲ್ಲಿ ಯಾವ್ದ್ರಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅದನ್ನ ನಾವು ಉತ್ತೇಜಿಸ್ಬೇಕು, ಹಾಗೂ ಒಂದು ಅವಕಾಶಗಳನ್ನ ಮಾಡ್ಕೊಡ್ಬೇಕು. ಅದು ಮಾಡದೆ ಹೋದ್ರೆ ಮಗುಗೆ ಏನಾಗುತ್ತೆ, ಕನ್ಫ್ಯೂಷನ್ ಸ್ಟೇಟ್ ಅಂತ ಹೇಳ್ತೀವಿ. ಅದು ನಾನು ಇದನ್ನ ತಗೊಳ್ಳೋ ಬೇಡೋ, ಅದನ್ನ ನಾವು ಏನಾದ್ರೂ ನಮ್ಗೆ ಕೇಳಬೇಕು ಅಂತ ಲಭ್ಯವಿರಲಿಲ್ಲ ಅಂದ್ರೆ ತನ್ನದೇ ಒಂದು ಡಿಸಿಷನ್ ತಗೊಳ್ಳೋ ಒಂದು ಸಾಮರ್ಥ್ಯನ ಮಗು ಮಾಡ್ತಾ ಹೋಗುತ್ತೆ. ಅದಕ್ಕೆ ನೀವು ಅನುವು ಮಾಡ್ತಾ ಹೋದ್ರೆ ಅದು ಏನು ಮಾಡುತ್ತೆ, ಅದೇ ಸರಿ ಅಂತಂದ್ರೆ ಮಗುವಿಗೆ ಏನಾಗುತ್ತೆ, ಯಾವ್ದು ತಪ್ಪು ಯಾವ್ದು ಸರಿ ಅಲ್ಲ ಅನ್ನೋ ಡಿಸಿಷನ್ ಕೂಡ ಒಮ್ಮೆ ಗೊತ್ತಾಗುದಿಲ್ಲ. ಅದಕ್ಕೆ ಪಾಲಕರಾದವರು ಏನ್ ಮಾಡ್ಬೇಕು, ಅವರ ಜೊತೆಗಿದ್ದು ಅವರ ಒಂದು ಒಡನಾಟವನ್ನ ನೋಡ್ತಾನೆ ನಾವು ಒಂದು ಅವರು ಎಲ್ಲಾದ್ರೂ ದಾರಿ ತಪ್ಪಿದ್ರೆ ಅಥವಾ ಯಾವುದೋ ಸರಿ ಆಗದೆ ಇದ್ರೆ ಅದನ್ನ ಈ ತರ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಮಗುವಿಗೆ ಏನಾಗುತ್ತೆ, ಒಂದು ಶಿಸ್ತಿನ ವಾತಾವರಣವನ್ನ ನಾವು ಕಲ್ಪಿಸಿಕೊಟ್ಟಂಗಾಗತ್ತೆ. ಬರೀ ತಂದೆ ತಾಯಿಗಳ ಪ್ರಭಾವ ಅಷ್ಟೇ ಇರುತ್ತೋ ಅಥವಾ ಸುತ್ತಮುತ್ತ ಇರುವಂತ ಜನರ ಪ್ರಭಾವನೇ ಇರುತ್ತೋ? ತಂದೆ ತಾಯಿಗಳ ಪ್ರಭಾವ ಮನೆಯಲ್ಲಿ ಒಡನಾಟದಿಂದ ಕಲಿತಾರೆ. ಅದನ್ನ ಬಿಟ್ರೆ ಅಂದ್ರೆ ಸಹಪಾಠಿಗಳು ಅಂತ ಹೇಳ್ತೀವಿ, ಗೆಳೆಯರು ಶಾಲೆಯಲ್ಲಿ ಅವರ ಸಹಪಾಠಿಗಳ ಒಂದು ವರ್ತನೆ ಆಗಲಿ ಅವರ ಒಂದು ಸಹವಾಸವಾಗಲಿ ಮಗುವಿನ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಎಷ್ಟೋ ಸಂಶೋಧನೆಗಳಿಂದನೂ ಕೂಡ ನಮ್ಗೆ ತಿಳಿದು ಬಂದಿದೆ ಯಾವ ಮಕ್ಕಳು ಪಿಯರ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ತಮ್ಮ ಸಹಪಾಠಿಗಳೊಂದಿಗೆ ಒಳ್ಳೆಯ ಬಾಂಧವ್ಯವಿದ್ದುಕೊಂಡು ಅವರೊಂದು ಚರ್ಚೆ ಮಾಡ್ತಾ ತಮ್ಮ ಅನಿಸಿಕೆ ಭಾವನೆಗಳ ಹಂಚಿಕೊಳ್ಳುವುದರಿಂದ ಅವರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ನೇಚರ್ ಆಗಿರ್ಬೋದು ಅಥವಾ ಒಂದು ಕೊಡೋದು ತಗೊಳ್ಳುವಂತ ನೇಚರ್ ಆಗಿರ್ಬೋದು ಅದು ಚೆನ್ನಾಗಿರುವುದನ್ನು ಕೂಡ ನಾವು ಕಾಣ್ತಾ ಇರ್ತೇವೆ. ಅಷ್ಟೇ ಅಲ್ಲದೆ ಸಿಬ್ಲಿಂಗ್ ಅನ್ಸ್ ಅಂತ ಹೇಳ್ತೀವಿ, ಅವರ ಮನೆಯಲ್ಲಿರ್ತಕ್ಕಂತ ಅಕ್ಕ ತಂಗಿ ಆಗಿರ್ಬೋದು ಅಣ್ಣ ತಮ್ಮ ಆಗಿರ್ಬೋದು ಅವರ ಒಡನಾಟದೊಂದಿಗೂ ಕೂಡ ಮತ್ತೊಂದನ್ನು ಕಲಿತಾರೆ. ನಾವು ನೋಡ್ತೀವಿ ಅಲ್ಲೇ ಒಂದು ಊರಲ್ಲಿ ನಮ್ಮಲ್ಲಿ ಸಿಟಿ ಆಗಿರ್ಬೋದು ಹಳ್ಳಿಯಲ್ಲಾಗಿರ್ಬೋದು ಅವ್ರ ಮನೆಯಲ್ಲಿ ಒಂದು ದೊಡ್ಡ ಹುಡುಗ ಇದ್ನಂದ್ರೆ ಚಿಕ್ಕ ಮಗು ಅವ್ರ ಅಣ್ಣನ ನೋಡಿ ಕಲಿತಾನೆ, ತಂಗಿ ಇದ್ರೆ ಅವ್ರ ಅಕ್ಕನ ನೋಡಿ ಕಲಿತಾರೆ. ನೀವು ಹೇಳ್ಕೊಡಿ ಅಥವಾ ಹೇಳದೆ ಇದ್ರೂ ಕೂಡ ಅವರ ಅನುಕರಣೆಯಿಂದ ಎಷ್ಟೊಂದು ವಿಷಯಗಳನ್ನ ಕಲಿತಾರೆ, ಅವರಿಗೆ ಎಷ್ಟೋ ಸಹಾಯ ಆಗತ್ತೆ ಮಗುವಿಗೆ. ಆ ಒಂದು ಒಡನಾಟ ಇದ್ರೆ ಮಗುವಿಗೆ ಒಂದು ಒಳ್ಳೆಯ ಒಂದು ವಾತಾವರಣ ಕಲ್ಪಿಸಿದಂಗ ಆಗತ್ತೆ. ತಂಗಿಯಿಂದನೂ ಕಲಿಬಹುದು ಅವರು, ಅಥವಾ ಅಣ್ಣ ತಮ್ಮದಿಂದನೂ ಕಲಿಬಹುದು. ಕೆಲವೊಂದು ಈಗ ಏನಾಗ್ತಿದೆ, ನಾವು ಈಗಿನ ಜನರೇಷನ್ ಅಲ್ಲಿ ಮಾಡರ್ನೈಸೇಷನ್ ಅಲ್ಲಿ ನೋಡ್ತಾ ಇದ್ದೇವೆ, ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ನೋಡ್ತಾ ಇದ್ದೇವೆ, ತಂದೆ ತಾಯಿ ಒಂದೇ ಮಗು ಈ ತರ ನೋಡ್ತಾ ಇದ್ದೇವೆ. ಅವರಿಗೆ ಏನು ಅಂದ್ರೆ ಆ ಒಂದು ಒಡನಾಟ ಒಂದು ಚಾನ್ಸ್ ಸಿಗ್ತಾ ಇಲ್ಲ ಅವ್ರಿಗೆ. ಮೊದಲಿನ ಕಾಲದಲ್ಲಿ ನೋಡಿದಾಗ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಲ್ಲಿ ಅವಾಗ ಏನಾಗ್ತಿತ್ತು, ಅಜ್ಜ ಅಜ್ಜಿ ಇರ್ತಿದ್ರು, ಮನೆಯಲ್ಲಿ ಹಿರಿಯರು ಇರ್ತಿದ್ರು ಅಥವಾ ಎಷ್ಟೊಂದು ಜನ ಮಕ್ಕಳು ಅಣ್ಣತಮ್ಮಂದ್ರು ಇರ್ತಿದ್ರು. ಆ ಒಡನಾಟದಲ್ಲಿ ಮಗು ಹೇಗೆ ಟೈಮ್ ಪಾಸ್ ಆಗ್ತಿತ್ತು ಅಥವಾ ಹೇಗೆ ಅವರನ್ನ ನೋಡಿ ಕಲಿತಿತ್ತು ಗೊತ್ತಾಗ್ತಾ ಇರಲಿಲ್ಲ. ಈಗ ಅದಕ್ಕೆ ಒಂದು ರೋಲ್ ಮಾಡೆಲ್ ಅಂತ ಹೇಳ್ತೀವಲ್ಲ, ಅನುಕರಣೆಗೂ ಕೂಡ ಮಗುವಿಗೆ ಒಂದು ಸ್ಕೇರ್ಸಿಟಿ ಆಗುವಂತ ಈ ಒಂದು ವಾತಾವರಣವನ್ನ ನಾವು ನೋಡ್ತಾ ಇದ್ದೇವೆ ಈಗ. ಹೌದಲ್ಲ, ಹಾಗಾಗಿ ಈ ಸಣ್ಣ ಕುಟುಂಬಕ್ಕೂ ಮತ್ತೆ ಅವಿಭಕ್ತ ಕುಟುಂಬಕ್ಕೂ ಅಲ್ಲಿ ಬೆಳೆತಕ್ಕಂತ ಮಕ್ಕಳ ಒಂದು ಮನೋಭಾವನೆ ಬೇರೆ ಬೇರೆನೇ ಇರುತ್ತಾ? ಆ ತರನಾಗಿ ಏನು ಇರುವುದಿಲ್ಲ, ಭಾವನೆಗಳನ್ನೇನು ಆ ತರ ನಾವು ಹೇಳಿ, ಯಾಕಂದ್ರೆ ನಾವು 10-12 ಜನರ ಜೊತೆ ಅಜ್ಜ ಅಜ್ಜಿ ಜೊತೆ ಆಟ ಪಾಠ ಸಂಜೆ ಮುಂದೆ ಕತೆ ಹಾಡು ಎಲ್ಲ ಆ ಒಂದು ವಾತಾವರಣ ಸಿಕ್ಕರೆ ಮಗು ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನಾವು ಹೇಳ್ತಿದ್ದೀನಲ್ಲ, ಎಷ್ಟೋ ಜನ ಒಂದು ಉದ್ಯೋಗವನ್ನ ಅರಸೆ ಆಗ್ಲಿ ಎಜುಕೇಶನ್ ಪರ್ಪಸ್ ಆಗ್ಲಿ ಈಗ ಅವಿಭಕ್ತ ಕುಟುಂಬ ಹೋಗಿ ಈಗ ಸಣ್ಣ ಕುಟುಂಬಗಳನ್ನ ನೋಡ್ತಾ ಇದ್ದೇವೆ. ಆದ್ರೆ ಏನು ಮಗುವಿಗೆ ಅದು ಲಭ್ಯವಾಗದಿದ್ರೂ ಕೂಡ ನಾವು ಮಗುವಿಗೆ ಆ ತರ ಇನ್ವಾಲ್ವ್ಮೆಂಟ್ ಮಾಡಬಹುದು. ಅಂದ್ರೆ ಮಕ್ಕಳಲ್ಲಿ ಒಂದು ಆಸಕ್ತಿಯನ್ನ ಗಮನಿಸಿ ಅವನಿಗೆ ಒಂದು ಸಂಗೀತದಲ್ಲಿ ಒಂದು ಅಭಿರುಚಿ ಇದ್ರೆ ಅದನ್ನ ಅವರಿಗೆ ಕಲಿಸೋ ಪ್ರಯತ್ನ ಮಾಡ್ಬೇಕು ತಂದೆ ತಾಯಿಗಳಾಗ್ಲಿ. ಅಥವಾ ಡ್ಯಾನ್ಸ್ ಅಲ್ಲಿ ಮಗುಗೆ ಇಂಟ್ರೆಸ್ಟ್ ಇದ್ರೆ ಅದರಲ್ಲಿ ಸೇರಿಸಬಹುದು. ಇಲ್ಲ ಯಾವುದೋ ಒಂದು ಕ್ರಿಯೇಟಿವಿಟಿಯಲ್ಲಿ ಮಗು ಒಂದು ಡ್ರಾಯಿಂಗ್ ಇದೇನೋ ಪೇಂಟಿಂಗ್ ಇಷ್ಟ ಇದೇನೋ ಅಂದ್ರೆ ಮಕ್ಕಳಿಗಾಗಿ ಕ್ರಯಾನ್ಸ್ ಆಗ್ಲಿ ಆ ತರ ತಂದು ಕೊಟ್ಟು ಪುಸ್ತಕಗಳನ್ನು ಕೊಟ್ಟು ಒಂದು ಹವ್ಯಾಸ ಬೆಳೆಸುವ ಪ್ರವೃತ್ತಿಯನ್ನ ನಾವು ಮಾಡ್ಬೇಕು. ಇನ್ನು ಸಕಾರಾತ್ಮಕ ಪಾಲಕತ್ವ ಅಂತೀವಿ, ಹಂಗಂದ್ರೆ ಸಕಾರಾತ್ಮಕ ಪಾಲಕತ್ವ ಅಂದ್ರೆ ಮಕ್ಕಳನ್ನ ಒಂದು ಉತ್ತಮ ಶೈಲಿಯಲ್ಲಿ ಬೆಳೆಸುವುದು ಮತ್ತು ಒಳ್ಳೆಯ ಗುಣಮಟ್ಟದಲ್ಲಿ ಅವರನ್ನ ಒಂದು ತಮ್ಮ ನಡೆನುಡಿಗಳಿಂದ ಇತರರಿಗೆ ಒಂದು ಮಾರ್ಗದರ್ಶನವಾಗುವಂತ ಒಂದು ಬುದ್ಧಿಮಟ್ಟವನ್ನ ಬೆಳೀಲಿ ಅಂತ ನಾವು ಪಾಲಕರು ಅದಕ್ಕೆ ಸಹಕರಿಸುವುದು ಅಂತ ಹೇಳ್ತೀವಿ. ಆಡು ಭಾಷೆಯಲ್ಲೂ ಹೇಳ್ತೀವಿ, ಶಾಂತಿಯುತವಾದ ಮಾರ್ಗದರ್ಶನ ಇರಬೇಕು, ಉತ್ತಮ ಪಾಲಕತ್ವ ಇರಬೇಕು, ಧನಾತ್ಮಕ ಪಾಲಕತ್ವ ಇರಬೇಕು ಅಥವಾ ಸಕಾರಾತ್ಮಕ ಪಾಲಕತ್ವ, ಧನಾತ್ಮಕ ಶಿಸ್ತು, ಇವೆಲ್ಲವೂ ಕೂಡ ಏನು ಪ್ರತಿಪಾದಿಸ್ತದೆ ಅಂತಂದ್ರೆ ಜವಾಬ್ದಾರಿಯುತವಾಗಿ ತಂದೆ ತಾಯಿಗಳು ನಾವು ಮಕ್ಕಳಲ್ಲಿ ಒಂದು ಒಳ್ಳೆಯ ಅಡಿಪಾಯ ಹಾಕುವುದರಿಂದ ಅವರು ಏನು ಅಂದರೆ ಮುಂದಿನ ಒಳ್ಳೆಯ ನಾಗರಿಕರಾಗಲಿಕ್ಕೆ ನಾವು ಒಂದು ಸಹಕಾರ ಮಾಡ್ದಂಗಾಗತ್ತೆ. ಅವರಲ್ಲಿ ವಿನಾಕಾರಣಕವಾಗಿ ನಕಾರಾತ್ಮಕ ಅಂಶಗಳನ್ನ ನಾವು ಪ್ರೋತ್ಸಾಹಿಸದೆ ಪಾಸಿಟಿವ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಅವರಲ್ಲಿ ಒಂದು ಆಟದಲ್ಲಿ ಪಾಲ್ಗೊಳ್ಳಿಕೆ ಇರಬಹುದು, ಅಭ್ಯಾಸದಲ್ಲಿ ಚಿಂತನೆ ಇರಬಹುದು, ಅಥವಾ ಮತ್ತೊಬ್ಬರಿಗೆ ಸಹಾಯ ಮಾಡುವ ಗುಣ ಇರಬಹುದು, ತಮ್ಮನ್ನು ತಾವು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಅವರು ಭಾಗವಹಿಸುವುದಾಗದಿರಬಹುದು, ಪಠ್ಯೇತರ ಚಟುವಟಿಕೆ ಇರಬಹುದು ಅಥವಾ ಓದಿನಲ್ಲಿ ಇರಬಹುದು, ಹೀಗೆ ಎಲ್ಲಾ ಒಂದು ಅಂಶಗಳನ್ನ ಮಗುವಿನಲ್ಲಿ ಬೆಳೆಸುವುದರಿಂದ ಅದರಲ್ಲಿ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇದ್ರೆ ಮಗು ಅದರಲ್ಲಿ ಮುಂದೆ ಬರೋ ಚಾನ್ಸ್ ಇರುತ್ತೆ. ಎಲ್ಲದರ ಜೊತೆಗೂ ಒಂದು ತನ್ನದೇ ಆದ ಒಂದು ಸ್ವಭಾವವನ್ನ ಅಥವಾ ಒಂದು ಹವ್ಯಾಸವನ್ನ ಮಗು ಇಟ್ಟುಕೊಂಡು ಮುಂದೆ ಬರುವುದರಿಂದ ಅವರಲ್ಲಿ ಆತ್ಮವಿಶ್ವಾಸವನ್ನ ನಾವು ಬೆಳೆಸಬಹುದು. ಇದರಿಂದಾಗಿ ಅವರು ಅವರಲ್ಲಿ ಒಂದು ಸಾರಿ ತಮ್ಮ ದೃಢವಾಗಿ ನಾನು ಇದನ್ನು ಮಾಡಬಲ್ಲೆ ಅಂತ ಒಂದು ನಂಬಿಕೆ ಬಂದರೆ ಅವರು ಯಾವುದೇ ಒಂದು ಸಿಚುವೇಶನ್ ಇರಲಿ ಅದಕ್ಕೆ ಹೊಂದಿಕೊಳ್ಳುವಂಥ ನೇಚರ್ ಆಗಿರ್ಬೋದು, ಅದರಲ್ಲಿ ಪಾಲ್ಗೊಳ್ಳುವಂತಹ ಧೈರ್ಯ ಕೂಡ ಮಕ್ಕಳಲ್ಲಿ ಬರುತ್ತೆ. ಎಷ್ಟೋ ಸರಿ ನಾವು ನಮ್ಮ ಕನಸನ್ನು ಮಕ್ಕಳ ಮೇಲೆ ಹೇಳ್ತೀವಿ ಅಂತೇಳಿ ಅಂತ ಇರ್ತಾರೆ. ಅಂದರೆ ಸಹಜ, ಯಾಕಂದರೆ ನಮ್ಮ ಹಿನ್ನೆಲೆ ಬೇರೆ ಇತ್ತು. ನಾನು ಐ ಎ ಎಸ್ ಆಫೀಸರ್ ಆಗಬೇಕಾಯಿತು, ಡಾಕ್ಟರ್ ಆಗಬೇಕಾಯಿತು, ಇಂಜಿನಿಯರ್ ಆಗಬೇಕಾಯಿತು, ಒಳ್ಳೆಯ ವಕೀಲ ಆಗಬೇಕಾಯಿತು, ಒಳ್ಳೆಯ ರೈತ ಆಗಬೇಕಾಯಿತು, ಇಂಥವು ಏನೇನೋ ಕನಸುಗಳು ಇರ್ತವೆ. ಆದರೆ ಅದು ಆಗಲಿಕ್ಕೆ ಆಗಲಿಲ್ಲ. ನಮ್ಮ ಮಕ್ಕಳಿಂದಾದರೂ ಅವನ್ನ ನಾವು ಪಡೆಯೋಣ ಅನ್ನುವಂಥದ್ದು ಒಂದು ಆಸೆ ತಂದೆ ತಾಯಿಗಳಿಗೂ ಸಹಜವಾಗಿರುತ್ತೆ ಅನಿಸುತ್ತೆ. ಅದ್ರ ಬಗ್ಗೆ ಅದನ್ನು ಒತ್ತಡ ಹಾಕೋದು ಅಥವಾ ಅವ್ರ ಟ್ಯಾಲೆಂಟ್ ನೋಡಿ ಅದು ಆ ಪೂರಕವಾಗಿ ಅವ್ರನ್ನ ಬೆಳೆಸೋದು ಹೇಗಿದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ನಾವು ಪಾಲಕರು ಏನ್ ಮಾಡ್ತಾರೆ, ಈಗ ನಮ್ಮ ಪಕ್ಕದ ಮನೆಯವರು ಹುಡುಗ ಇಂಜಿನಿಯರಿಂಗ್ ಹೋದ್ನು ಅಥವಾ ಮೆಡಿಕಲ್ ಹೋದ್ನು ಅಂದ್ರೆ ಆ ಒಂದು ದೃಷ್ಟಿಯಿಂದ ಇಟ್ಕೊಂಡು ನೀನು ಅದರಲ್ಲಿ ನೀನು ಅಡ್ಮಿಷನ್ ತಗೋ ಅಂತ ಫೋರ್ಸ್ ಮಾಡುವಂತ ನೇಚರ್ ಕೆಲವೊಂದು ಪಾಲಕರಲ್ಲಿ ನೋಡಿದ್ದೇವೆ. ಅಂದ್ರೆ ಮಗುವಿಗೆ ಏನು ಇಷ್ಟ ಅನ್ನೋದನ್ನ ಅವ್ರು ಕೇಳುವುದಿಲ್ಲ, ಅದರ ಬದಲಾಗಿ ಅವರು ಇದೇ ಲೈನ್ ಅಲ್ಲಿ ನೀನು ಸೈನ್ಸೇ ಮಾಡು, ನೀನು ಹೀಗೆ ಮುಂದೆ ಹೋಗು, ಐ ಎ ಎಸ್ ಆಫೀಸರೇ ಆಗು, ಈ ತರನಾದ ಒತ್ತಡ ಹೇರುವುದರಿಂದ ಮಗುವಿಗೆ ಆ ಒಂದು ಒತ್ತಡಕ್ಕೆ ಹೊಂದಿಕೊಂಡು ಅದನ್ನು ಮಾಡುವಂತ ಒಂದು ಕೆಪಾಸಿಟಿ ಇದೆ ಇಲ್ಲೋ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು ಪೇರೆಂಟ್ಸ್ ಆದವರು. ಯಾಕಂದ್ರೆ ಎಷ್ಟೋ ಜನ ಮಕ್ಕಳಲ್ಲಿ ನೋಡ್ತೀವಿ ನಾವು ಅವರ ಒಂದು ಹವ್ಯಾಸಗಳನ್ನು ತಿಳಿದುಕೊಂಡು ಅವರ ಓದಿನ ಮಟ್ಟ, ಅವರ ಐ ಕ್ಯೂ ಅನ್ಬೋದು ಅಥವಾ ಎಮೋಷನಲ್ ಕೋಷಂಟ್ ಅಂತ ಹೇಳ್ತೀವಿ ಅದಾಗಿರ್ಬೋದು, ಅಥವಾ ಮಕ್ಕಳಲ್ಲಿರ್ತಕ್ಕಂಥ ಸ್ಪಿರಿಚುವಲ್ ಭಾವನೆ ಇರ್ಬೋದು, ಪಾಲಕರಾದವರು ಕೂಡ ನಾವು ಒಂದು ಸ್ವಲ್ಪ ನೋಡ್ತಾ ಇರಬೇಕು. ಅಂದ್ರೆ ಮಗು, ನನ್ನ ಮಗು ಎಷ್ಟರ ಮಟ್ಟಿಗೆ ಮಾಡಬಲ್ಲದು ಎಂಬುದು ಕೂಡ ಅವ್ರಿಗೆ ಗೊತ್ತಿರಬೇಕು. ಅವರ ಒಂದು ಬುದ್ಧಿಮಟ್ಟ, ಅವರ ಒಂದು ಮಾಡ್ತಕ್ಕಂಥ ಒಂದು ಜಾಣ್ಮೆಯನ್ನು ನೋಡಿ ನಾವು ಹೇಳಿದಾಗ ಮಕ್ಕಳು ಮಾಡುವಂಥ ಕೆಪಾಸಿಟಿ ಇರುತ್ತೆ. ಕೆಲವೊಂದು ಮಕ್ಕಳಲ್ಲಿ ಏನಾಗಿರುತ್ತೆ, ಅವರು ಮಾಡುವಂಥ ಆ ಒಂದು ಕೆಪಾಸಿಟಿ ಇರಲಿಕ್ಕಿಲ್ಲ, ಆದರೆ ಪಾಲಕರ ಒತ್ತಡದಿಂದ ಏನಾಗುತ್ತೆ, ಅವರಿಗೆ ಒಂದು ಅಧೈರ್ಯ ಬಂದ್ಬಿಡುತ್ತೆ. ಅಯ್ಯೋ, ನಮಗೆ ಹೇಳಿದ್ದಾರೆ ಇದನ್ನು ನನಗೆ ಮಾಡಬೇಕಲ್ಲ. ಆದರೆ ಮಾಡಲಿಕ್ಕೆ ಆಗದೇ ಇದ್ದಾಗೆ ನಾವು ಒತ್ತಡ ಹೇರಿದಾಗೆ ಮಗು ಅದರಿಂದ ಹಿಂಜರಿತುಕೊಳ್ಬೋದು ಅಥವಾ ಕೆಲವೊಂದು ಸಮಸ್ಯೆಗಳಿಗೆ ಉಂಟಾಗಬಹುದು. ಅದು ಬೇರೆಯವರೊಂದಿಗೆ ಮಾತನಾಡುವುದಿರ್ಬೋದು ಮುಕ್ತವಾಗಿ, ಅಥವಾ ಅವರ ಒಂದು ಬಿಹೇವಿಯರ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಉಗುರು ಕಡಿಯುವುದಾಗಿರ್ಬೋದು, ಅಥವಾ ಆ ಮಗುವಿನಲ್ಲಿ ಕೆಲವೊಮ್ಮೆ ಮಾತನಾಡಬೇಕಾದ್ರೆ ತಡೆದು ಮಾತಾಡೋದು, ಈ ಕೆಲವೊಂದು ಅವರಲ್ಲಿ ಒಂದು ಮೂಡ್ ಸ್ವಿಂಗ್ಸ್ ಆಗ್ಬೋದು, ಕೆಲವೊಂದು ಬಿಹೇವಿಯರ್ ಪ್ರಾಬ್ಲಮ್ಸ್ ಅನ್ನೋ ಕೂಡ ನಾವು ಮಕ್ಕಳಲ್ಲಿ ಕಂಡು ಬರುವ ಚಾನ್ಸ್ ಇರುತ್ತೆ. ಯಾಕಂದ್ರೆ ಅವರು ಎಕ್ಸ್ಪ್ರೆಸ್ ಮಾಡಿದ್ರೆ ಪಾಲಕರು ಅದನ್ನ ಕೇಳ್ತಾರೋ ಇಲ್ಲೋ ಅನ್ನೋದು ಭಯ ಇರುತ್ತೆ. ಎರಡನೇದಾಗಿ ಅದನ್ನು ಮಾಡಬೇಕಂದ್ರೆ ಆಗ್ತಾ ಇರುವುದಿಲ್ಲ. ಅದಕ್ಕೆ ನಾನು ಹೇಳೋದೇನು ಅಂದರೆ, ಮಗುವಿನಿಂದ ಒಂದೇ ಪಿ ಯು ಸಿ ರಿಸಲ್ಟಿಂದ ನೋಡಿ ನೀವು ಹಾಕುವುದಲ್ಲ, ಮೊದಲಿನಿಂದ ಆ ಥರ ಒಂದು ವಾತಾವರಣವನ್ನು ಕಲ್ಪಿಸಬೇಕು. ಆ ಮಗು ಒಂದು ಪ್ರೌಢಾವಸ್ಥೆಗೆ ಬಂದಾಗೆ ಅವನಲ್ಲಿ ಯಾವ ಇಂಟ್ರೆಸ್ಟ್ ಇದೆ, ಯಾವ ವಿಷಯವನ್ನು ತಗೋತಾನೆ, ಆವಾಗಿಂದ ನೀವು ಅದನ್ನು ಒಂದು ಹೇಗೆ ನಾವು ಗಿಡವನ್ನು ನರ್ಚರ್ ಮಾಡ್ತೀವಲ್ಲ, ಜೋಪಾನ ಮಾಡಿ ನೀರು ಹಾಕಿ ಗೊಬ್ಬರ ಹಾಕಿ, ಆ ಥರ ಮಗುವಿನ ಆಸಕ್ತಿ, ಅವನ ಇಷ್ಟವಿರತಕ್ಕಂಥ ವಿಷಯ ಯಾವುದು, ಅವನು ಯಾವ ಲೈನಿಗೆ ಹೋಗ್ತಾನೆ ಅನ್ನೋದನ್ನ ನಾವು 10th ಇರಬೇಕಾದ್ರೆ ಮಕ್ಕಳಲ್ಲಿ ಅದನ್ನ ಬೀಜವನ್ನ ಬಿತ್ತಬೇಕು. ಆವಾಗ ಏನಾಗುತ್ತೆ, ಆ ಮಗುವಿಗೆ ಆ ಒಂದು ವಿಷಯದ ಕಡೆಗೆ ವಾಲಿಕೆ ಬಂದಾಗ ಅದರ ಬಗ್ಗೆ ಹೆಚ್ಚು ತಿಳ್ಕೊಂಡು ಮಾಡಿ, ನಾನು ಇದೆ ಅದಕ್ಕೆ ಅವನೇ ಹೇಳ್ತಾನೆ ದೃಢವಾಗಿ, ನಾವು ಕೇಳುವುದೇ ಬೇಡ, ನಾನು ಇದನ್ನೇ ಮಾಡ್ತೀನಿ, ಇದೇ ವಿಷಯನ್ನ ಮಾಡ್ತೇನೆ, ಇದರಲ್ಲೇ ಮುಂದುವರೆದು ನಾನು ಡಿಗ್ರಿ ತಗೋತೇನೆ, ಇದರಿಂದ ಮುಂದೆ ನಾನು ಬೇಕಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರನು ಕೂಡ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಆ ಥರನಾದ ವಿಶ್ವಾಸವನ್ನು ಮಗುವಿನಲ್ಲಿ ನಾವೊಂದು ವಾತಾವರಣ ಕಲ್ಪಿಸಿದರೆ ಸಾಕು, ಮಕ್ಕಳು ತಾವೇ ಅದನ್ನು ಚೂಸ್ ಮಾಡಿಕೊಂಡು ಅದರಲ್ಲಿ ಒಂದು ಒಳ್ಳೆಯತನವನ್ನು ತೋರಿಸಿ ಅದರಲ್ಲಿ ಉತ್ತೀರ್ಣ ಆಗ್ತಾರೆ ಅಂತ ಹೇಳಬಯಸ್ತೇನೆ. ಗ್ರಾಮೀಣ ಪ್ರದೇಶದಲ್ಲಿ ಪಾಲಕರು ವಿದ್ಯಾವಂತರು ಇರ್ತಾರೆ, ಅಂದರೆ ಅವರಿಗೆ ಈ ರೀತಿಯಾಗಿ ಮಕ್ಕಳ ಮನಸ್ಸನ್ನು ಓದುವಷ್ಟು ಶಕ್ತಿ ಇರೋದಿಲ್ಲ. ಅವರು ಶಿಕ್ಷಕರನ್ನು ಭೇಟಿಯಾಗಿ, ಶಾಲೆಯ ಶಿಕ್ಷಕರನ್ನು ಅಥವಾ ಒಂದು ಸ್ವಲ್ಪ ತಿಳುವಳಿಕೆ ಇರೋರನ್ನ ಭೇಟಿಯಾಗಿ, ನಮ್ಮ ಮಗನ ಬಗ್ಗೆ ನಿಮ್ಗೇನಿಸುತ್ತೆ, ನಮ್ಮ ಮಗ ಏನಾಗಬಹುದು ಅನಿಸುತ್ತೆ, ಈ ರೀತಿ ಒಂದು ಚರ್ಚೆಯನ್ನು ಮಾಡಿ ತೀರ್ಮಾನ ಮಾಡಬಹುದು. ಅದನ್ನು ಕೂಡ ಮಾಡಬಹುದು. ಯಾಕಂದ್ರೆ ಪಾಲಕರಾದವರು ಒಂದು ರೂರಲ್ ಏರಿಯಾದಲ್ಲಿ ಏನಾಗುತ್ತೆ, ಅವರು ಒಂದು ಒಕ್ಕಲತನದ ಒಂದು ಕೆಲಸಗಳಲ್ಲಿ ಅವರು ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ, ಅವ್ರಿಗೆ ಏನಾಗಿರುತ್ತೆ, ಸಮಯದ ಅಭಾವವನ್ನು ಇರ್ಬೋದು, ಆದ್ರೆ ಅವ್ರಿಗೆ ಕ್ಯೂರಿಯಾಸಿಟಿನೂ ಆಗಿ ಇರುತ್ತೆ, ನಮ್ಮ ಮಗು ಮುಂದೆ ಏನ್ ಮಾಡ್ತಾನೆ, ಈ ತರ ಆದ್ರೆ ಚೆನ್ನಾಗಿರುತ್ತೆ. ಅದನ್ನ ಅವರು ಶಾಲಾ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿನೂ ತಿಳಿದುಕೊಳ್ಬಹುದು, ಅಥವಾ ಅವರ ಸಹಪಾಠಿಗಳೊಂದಿಗೂ ಕೂಡ ಬಂದು ಪಾಲಕರು ಆವಾಗೊಮ್ಮೆ ಇವಾಗೊಮ್ಮೆ ಅವರು ವಿಸಿಟ್ ಮಾಡ್ತಾ ಇರ್ಬೇಕು. ಸ್ಕೂಲಲ್ಲಿ ಪಾಲಕರ ಮೀಟಿಂಗ್ ಅಂತ ಕರಿತಾ ಇರ್ತಾರೆ, ಅಥವಾ ಇಲ್ಲದೆ ಇದ್ರೂ ಕೂಡ ತಾವಾಗಿಯೇ ಹೋಗಿ ಪ್ರಿನ್ಸಿಪಾಲ್ನ ಭೇಟಿಯಾಗಿ ಅಭ್ಯಾಸದಲ್ಲಿ ಹೇಗಿದ್ದಾನೆ, ಪಠ್ಯೇತರ ಇತರ ಚಟುವಟಿಕೆಗಳಲ್ಲಿ ಹೇಗಿದ್ದಾನೆ ತಿಳಿದುಕೊಂಡು ಅದರ ಸಲಹೆಗಳನ್ನು ಕೂಡ ಪಡೆದುಕೊಳ್ಬಹುದು. ಯಾಕಂದ್ರೆ ಶಿಕ್ಷಕರು ದಿನಾ ಮಗುವಿನೊಂದಿಗೆ ಇರುವುದರಿಂದ ಅವರ ಒಂದು ಆಸಕ್ತಿ ಆಗಿರ್ಬೋದು, ಅವನು ಯಾವ ವಿಷಯದಲ್ಲಿ ಚೆನ್ನಾಗಿದ್ದಾನೆ, ಅವನು ಎಲ್ಲಿ ಹೋದ್ರೆ ಮುಂದು ಅಂತ ಒಂದು ಸಲಹೆಗಳನ್ನು ಅವರು ಕೂಡ ಕೊಡ್ಬೋದು. ಆ ತರನಾದ ಸಲಹೆಗಳನ್ನ ಪಾಲಕರು ಶಿಕ್ಷಕರೊಂದಿಗೆ ಒಂದು ಚರ್ಚೆ ಮಾಡಿ ಅದರಿಂದ ತಿಳಿದುಕೊಳ್ಬಹುದು. ಕೆಲವೊಂದು ಜನ ಆಟದಲ್ಲಿ ಮುಂದಿರ್ತಾರೆ, ಕೆಲವೊಂದು ಜನ ಹಾಡೋದ್ರಲ್ಲಿ ಮುಂದಿರ್ತಾರೆ, ಕೆಲವೊಂದು ಜನ ಭಾಷಣದಲ್ಲಿ ಮುಂದಿರ್ತಾರೆ, ಕೆಲವೊಂದು ಜನ ಏನೋ ಮಷಿನನ್ನು ಬಿಚ್ಚಿ ಮತ್ತೆ ಜೋಡಿಸೋದ್ರಲ್ಲಿ ಮುಂದಿರ್ತಾರೆ ಅಲ್ವಾ. ಅದನ್ನ ನೋಡಿಕೊಂಡು ಮಕ್ಕಳ ಒಂದು ದಾರಿ ಯಾವ್ದಾಗಬಹುದು ಅಂತ ಗುರುತಿಸ್ಬೇಕು. ಒಟ್ಟಾರೆ ಪಾಲಕರು ಅನುಸರಿಸ್ಬೇಕಂತ ಧನಾತ್ಮಕ ಅಂತೀವಲ್ಲ ಅದು ಸಲಹೆಗಳು ಏನೇನು. ಮೊದಲನೇದಾಗಿ ಮಕ್ಕಳನ್ನ ಪಾಲಕರು ಅತ್ಯಂತ ಪ್ರೀತಿ ಮತ್ತು ಕಾಳಜಿಯಿಂದ ನೋಡ್ಕೊಳ್ಬೇಕು. ಅಂದ್ರೆ ಮೊದ್ಲೇ ನಾನಾಗೆಲ್ಲ ಹೇಳಿದ್ನಲ್ಲ, ಒತ್ತಡ ಹೇರೋದಾಗ್ಲಿ, ಅವರಿಗೆ ಒಂದು ನಾನು ಹೇಳಿದ್ದನ್ನೇ ನೀನು ಮಾಡಬೇಕು ಅನ್ನುವ ಒಂದು ಒತ್ತಡವನ್ನು ಹೇರೋದು, ಆ ತರ ಒಂದು ನೇಚರ್ ಅಲ್ಲ. ಅತ್ಯಂತ ಪ್ರೀತಿ ಮತ್ತು ಕಾಳಜಿಯಿಂದ ಮಕ್ಕಳನ್ನ ಬೆಳೆಸುವ ಒಂದು ವಾತಾವರಣವನ್ನ ಒಂದು ನಿರ್ಮಿಸಬೇಕು. ಮತ್ತೆ ಮಕ್ಕಳೊಂದಿಗೆ ಏನು ಅಂದ್ರೆ ಗುಣಾತ್ಮಕ ಸಮಯವನ್ನ ಕಳಿಬೇಕು ಅಂತ ಹೇಳ್ತೀವಿ. ಈಗ ಎಷ್ಟೋ ಜನ ಪಾಲಕರು ನನಗೆ ಟೈಮ್ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ನನಗೆ ಆಫೀಸಿಗೆ ಟೈಮ್ ಆಗುತ್ತೆ, ಬೇರೆ ಕೆಲಸಕ್ಕೆ ಟೈಮ್ ಆಗುತ್ತೆ, ಆ ತರ ಹೇಳ್ತಾ ಇರ್ತಾರೆ. ನೀವು ಯಾವುದೇ ಒಂದು ಜಾಬ್ನಲ್ಲಿ ಇರಲಿ, ಯಾವುದೇ ಒಂದು ಕೆಲಸದಲ್ಲಿ ಮಕ್ಕಳಿಗಾಗಿ ನೀವು ಸಮಯ ಕಳೆಯಲಾರದೆ ಹೊರತು ಮಕ್ಕಳನ್ನ ನಾವು ಒಂದು ಅಭಿವೃದ್ಧಿ ಪಡಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಮಕ್ಕಳು ಕೂಡ ಪಾಲಕರೊಂದಿಗೆ ಒಡನಾಟವನ್ನ ಇಷ್ಟಪಡ್ತಾ ಇರ್ತಾರೆ. ಆವಾಗ ನಾವು ತಂದೆ ತಾಯಿಗಳಾದವರು ಮಕ್ಕಳೊಂದಿಗೆ ಬೆರೆತು ಅವರು ಇವತ್ತಿಂದಿನ ಶಾಲೆಯಲ್ಲಿ ಏನಾಗಿದೆ, ಏನು ಮುಗಿಸಿದೆಯಾ, ಆ ತರ ಸಣ್ಣ ಪುಟ್ಟ ವಿಷಯಗಳನ್ನು ಕೇಳ್ತಾ ಹೋದಾಗೆ ಅವರ ಒಂದು ಆಸಕ್ತಿ ಬೇರೆ ವಿಚಾರಗಳನ್ನು ಕೂಡ ನಾವು ತಿಳಿದುಕೊಳ್ತೇವೆ. ಅದಕ್ಕೆ ಗುಣಮಟ್ಟದ ಸಮಯ ಅಂತಂದ್ರೆ ನೀವು ಇರೋ ಒಂದು ವೀಕ್ಲಿ ವಾರದಲ್ಲಿ ಒಂದು ಎರಡು ದಿನ ಒಂದು ಮಕ್ಕಳನ್ನ ಹೊರಾಂಗಣ ಆಟಕ್ಕೆ ಕರೆದುಕೊಂಡು ಹೋಗ್ಬೋದು, ಅಥವಾ ಲೈಬ್ರರಿಗೆ ಕರ್ಕೊಂಡು ಹೋಗಿ ಅಲ್ಲಿಯ ಒಂದು ಬುಕ್ನ ಒಂದು ಪರಿಚಯ ಮಾಡಿಸಿ, ಈ ತರ ಬುಕ್ಸ್ ಅವೈಲೇಬಲ್ ಇರ್ತಾವೆ, ಇದನ್ನ ನೀವು ಸದುಪಯೋಗ ಪಡಿಸ್ಕೊಡ್ರಿ ಅಂತ ಹೇಳ್ಬೋದು, ಅಥವಾ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಅಲ್ಲಿ ಮಗುವಿನಲ್ಲಿ ಹಾಕಿ ಅವನ್ನ ಬಿಡುವುದು, ಕರ್ಕೊಂಡ್ಬರೋದು, ಹೀಗೆ ಇದೆ ಅಂತಲ್ಲ ಮಕ್ಕಳೊಂದಿಗೆ ಪಾಲಕರ ಒಂದು ಒಡನಾಟ, ಆಮೇಲೆ ಗುಣಾತ್ಮಕ ಸಮಯ ಕಳೆಯುವುದು ಕೂಡ ಅತ್ಯಂತ ಉಪಯುಕ್ತ. ಅದಲ್ಲದೆ ಅಶಿಸ್ತನ ವರ್ತನೆಯನ್ನ ಅವರು ಪ್ರೋತ್ಸಾಹಿಸಬಾರ್ದು. ಆಮೇಲೆ ಮಕ್ಕಳೊಂದಿಗೆ ಸಂವಹನೆಯನ್ನು ಇಟ್ಕೊಂಡಿರ್ಬೇಕು ಮತ್ತು ಮಕ್ಕಳಿಂದ ಒಂದು ನಿರೀಕ್ಷೆಯನ್ನ ಹೊಂದಿರಬಾರ್ದು. ಅಂದ್ರೆ ನನ್ನ ಮಗು ಮುಂದೆ ಇದನ್ನೇ ಓದಿ ಇದನ್ನೇ ಮಾಡ್ತಾನೆ ಅನ್ನೋ ನಿರೀಕ್ಷೆಯನ್ನ ಪಾಲಕರಾದವರು ಕೂಡ ಇಟ್ಕೊಳ್ಬಾರ್ದು. ಅವರ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಬೇಕು, ಅನುಕೂಲ ಮಾಡಿಕೊಡ್ಬೇಕು ವಾತಾವರಣನ. ಮಗು ಎದರಲ್ಲಿ ಹೋಗ್ತಾನೆ ಅಂತ ಅದನ್ನ ಎಲ್ಲಾ ಸೌಕರ್ಯಗಳನ್ನ ನಾವು ದಯಪಾಲಿಸಬೇಕು. ಆದ್ರೆ ಮಗು ಅದರಲ್ಲಿ ಫೇಲ್ಯೂರ್ ಆದ್ರೂ ಕೂಡ ಉತ್ತೇಜಿಸಬೇಕು, ಮತ್ತೆ ಅದರ ಮಗು ಅದರಿಂದ ಹೊರಬಂದು ಮತ್ತೆ ಪ್ರಯತ್ನ ಮಾಡ್ಲಿಕ್ಕೆ ಒಂದು ಎನ್ಕರೇಜ್ಮೆಂಟ್ ಕೊಡ್ಬೇಕು ಹೊರತು, ಆದ್ರೆ ನಾವು ಅದನ್ನ ನಿರೀಕ್ಷೆಯನ್ನ ಇಟ್ಕೋಬಾರ್ದು, ಇದನ್ನೇ ಮಾಡ್ತಾನೆ ಹೀಗೆ ಮಾಡ್ತಾನೆ ಅನ್ನೋದನ್ನ. ಆಮೇಲೆ ಅವನನ್ನ ಪ್ರೋತ್ಸಾಹಿಸಬೇಕು, ಒತ್ತಾಯಿಸಬೇಡ್ರಿ. ಅವನ ಆಸಕ್ತಿಗಳನ್ನ ತಿಳಿದುಕೊಂಡು ಅವನಿಗೆ ಹೊಂದಿಕೊಳ್ಳುವಂತ ಪಾಲಕರಾಗಬೇಕು ಹೊರತು ನಮ್ಮ ನಿರ್ಧಾರಗಳನ್ನ ಅವರ ಮೇಲೆ ಹಾಕಿ ಅದನ್ನ ಮಾಡಲಾರ್ದೆ ಅವರಿಗೆ ಆಲೋಚನೆ ಮಾಡಲು ಒಂದು ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಅತಿಯಾದ ರಕ್ಷಣಾತ್ಮಕತೆ ಕೂಡ ಸರಿಯಲ್ಲ, ಅಂದ್ರೆ ಓವರ್ ಪ್ರೊಟೆಕ್ಟಿವ್ ಅಂತ ಹೇಳ್ತೀವಿ. ಅಲ್ಲಿ ಹೋಗ್ತಾ ಇದ್ರೆ ನೀ ಅಲ್ಲಿ ಹೋಗ್ಬೇಡ, ಇದನ್ ಮಾಡ್ಬೇಡ, ಆ ತರ ಒಂದು ನಿರ್ಬಂಧಗಳನ್ನು ಹೇರುವಂತ ಗುಣನೂ ಕೂಡ ಪಾಲಕರು ಮಗುವಿನೊಂದಿಗೆ ಮಾಡಬಾರ್ದು ಅಂತ ಹೇಳ್ತೇನೆ. ಆಮೇಲೆ ಬಲವಾದ ಬಾಂಧವ್ಯ ಅಂತ ಹೇಳ್ತೀವಿ, ಬಾಂಡಿಂಗ್ ಅಂತ ಹೇಳ್ತೀವಿ. ಒಂದು ಅತ್ಯುತ್ತಮ ತಂದೆ ಮತ್ತು ಅಥವಾ ಪಾಲಕರ ಮತ್ತು ಮಗುವಿನ ನಡುವೆ ಒಂದು ಉತ್ತಮ ಬಾಂಧವ್ಯವನ್ನ ನಾವು ಬೆಳೆಸಬೇಕು. ಹೀಗೆ ಮಾಡುವುದರಿಂದ ನಾವು ಮಗುವಿನೊಂದಿಗೆ ಅವರ ಜೊತೆಗೆ ಒಡನಾಟಿ ಒಂದು ಫ್ರೆಂಡ್ ತರನಾಗಿ ಇರುವುದರಿಂದ ಮಕ್ಕಳು ತಮ್ಮ ಬೇಕು ಬೇಡಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಳುವುದರಿಂದ ನಾವು ಅವರ ಒಂದು ವಿಷಯದಲ್ಲಿ ಆಗಲಿ ಅದರಲ್ಲಿ ಪ್ರೋತ್ಸಾಹ ಅವರು ಹೋಗ್ಬೇಕಂತಾರೆ ಅದಕ್ಕೆ ನಾವು ಒಂದು ಪ್ರೋತ್ಸಾಹ ಕೊಡ್ಬೋದು ಅಂತ ನಾನು ಹೇಳ್ತೇನೆ. ಹೀಗೆ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ? ಸಕಾರಾತ್ಮಕ ಪಾಲಕತ್ವ ಮಾಡೋದ್ರಿಂದ ತುಂಬಾ ಪ್ರಯೋಜನಗಳಿವೆ. ಮೊದಲನೇದಾಗಿ ಉತ್ತಮ ಸಂಬಂಧವನ್ನ ನಾವು ಅಭಿವೃದ್ಧಿಪಡಿಸ್ತೀವಿ, ಅಂದರೆ ಮಕ್ಕಳ ಮತ್ತು ಪಾಲಕರ ನಡುವೆ ಒಂದು ಒಳ್ಳೆ ಸಂಬಂಧ ಇರಬೇಕು. ಈ ತರನಾದ ಪಾಸಿಟಿವ್ನೆಸ್ ಥಿಂಕಿಂಗ್ ಮಗುವಿನಲ್ಲಿ ನಾವು ಬೆಳೆಸೋದ್ರಿಂದ ಒಂದು ಉತ್ತಮ ಸಂಬಂಧ ಬೆಳೆಸಲಿಕ್ಕೆ ಒಂದು ಸಹಾಯವಾಗುತ್ತೆ. ಆಮೇಲೆ ಪಾಲಕರಾದವರು ಮಗುವಿನೊಂದಿಗೆ ಒಂದು ಒಳ್ಳೆಯ ವರ್ತನೆ ತೋರುವುದರಿಂದ ಕೂಗಾಡೋದಾಗ್ಲಿ ಅಥವಾ ಒಂದು ಹೊಡೆಯೋದಾಗ್ಲಿ ಈ ಒಂದು ವರ್ತನೆ ಇಲ್ಲದಿರುವುದರಿಂದಲೂ ಕೂಡ ಮಕ್ಕಳು ಕೂಡ ಅದನ್ನ ಅನುಕರಣೆ ಮೂಲಕ ಕಲಿಯುವುದರಿಂದ ಅವರೂ ಕೂಡ ಮುಂದೆ ಆ ಒಂದು ಒಳ್ಳೆಯ ಗುಣಗಳನ್ನ ತಾವು ಪಾಲಕತ್ವ ನಿರ್ವಹಿಸಬೇಕಾದ್ರೆ ಅದನ್ನ ಪಾಲಿಸ್ತಾರೆ. ಆಮೇಲೆ ಮಗುವಿನಲ್ಲಿ ಏನಂದ್ರೆ ಒಂದು ವಿನಯಶೀಲತೆ ಇರ್ಬೋದು, ಒಂದು ಆಹ್ಲಾದಕರ ವ್ಯಕ್ತಿತ್ವವನ್ನ ಬೆಳೆಸುವಂತ ವಾತಾವರಣ ನಿರ್ಮಿಸಿದಂಗಾಗತ್ತೆ. ಮತ್ತು ಆ ಮಗುವಿನ ಮಾನಸಿಕ ಬೆಳವಣಿಗೆ ಆಗಿರ್ಬೋದು, ಬೌದ್ಧಿಕ ಬೆಳವಣಿಗೆ ಆಗಿರ್ಬೋದು ಅಥವಾ ಸಾಮಾಜಿಕ ಬೆಳವಣಿಗೆಗೂ ಕೂಡ ಈ ಒಂದು ಸಕಾರಾತ್ಮಕ ಪಾಲಕತ್ವ ತುಂಬಾ ಒಂದು ಉಪಯುಕ್ತ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದು ಡಾಕ್ಟರ್ ಲತಾ ಪೂಜಾರ್ ಅವರೇ, ಇಷ್ಟೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳು ಸಣ್ಣರು ಇರುತ್ತಲೇ ನಾವು ಬೆಳೆಸೋದಿದೆಯಲ್ಲ, ತಂದೆ ತಾಯಿಗಳು ಬೆಳೆಸುವಂಥ ಸಂದರ್ಭದೊಳಗೆ ನಮ್ಮ ಮನಸ್ಸು ಹೇಗಿರಬೇಕು, ನಮ್ಮ ಕ್ರಿಯೆ ಹೇಗಿರಬೇಕು, ಮಕ್ಕಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಮತ್ತು ಅವ್ರಿಗೆ ಎಲ್ಲಿ ಒತ್ತಡ ಹಾಕಬೇಕು, ಎಲ್ಲಿ ತಿಳುವಳಿಕೆ ಹೇಳಬೇಕು, ಎಲ್ಲಿ ಒತ್ತಡ ಹಾಕಬಾರ್ದು, ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ತಾವು ಹಂಚಿಕೊಂಡ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಹೇಳಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ತಮಗೂ ಇದುವರೆಗೆ ಸಕಾರಾತ್ಮಕ ಪಾಲಕತ್ವ ಈ ಕುರಿತು ಡಾಕ್ಟರ್ ಲತಾ ಪೂಜಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ ಬಿ ರಾಮಡಿಗಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ನವಲಗುಂದ ತಾಲೂಕಿನ ಅಳಗ್ವಾಡಿಯ ಗಂಗವ್ವ ಹೈಗರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಹತ್ತು ಹಳ್ಳಿ ತೆರೆಗೆ ಮತ್ತು ಜೇರಿಗೆ ಬಂದೆ ಕಂಡಿರೇನವರೆ ಮಂಜುನಾಥನ ಗಿರಿ ಕಂಡಿರೇನವಾದರೆ ಮಂಜುನಾಥನ ಗಿರಿ ಕಂಡಿರೇನವಾದರೆ ಹತ್ತ ಬಾರದ ಗೋಡ ಹತ್ತಿ ಬಂದೆನೆ ತಂದೆ ಹತ್ತೇನು ನಾನು ಬಂದೆ ಇಳದ ನಾನು ಬಂದೆ ಕಂಡಿರೇನವರೇ ಮಂಜುನಾಥನ ಗಿರಿ ಕಂಡಿರೇನವಾದರೆ ಮಂಜುನಾಥನ ಗಿರಿ ಕಂಡಿರೇನವಾದರೆ ಅನ್ನದಾಸ್ತಳ ಕಂಡೆ ಪುಣ್ಯದಾಸ್ತಳ ಕಂಡೆ ಸ್ಥಳ ಕಂಡೆ ಮಿತ್ರವತಿ ಹೊಳೆ ಮುಂದೆ ನೆತೆ ಪೂಜೆ ಕಂಡೆ ಕಂಡಿರೇನವರೆ ಮಂಜುನಾಥನ ಗಿರಿ ಕಂಡಿರೇನವಾದರೆ ಮಂಜುನಾಥನ ಗಿರಿ ಕಂಡಿರೇನವಾದರೆ ಅಣ್ಣ ಹಣ್ಣವಾನಂದ ಹಲವೆ ಹಂಬಸತಿದ್ದೆ ಹಣ್ಣ ಹಣ್ಣವಾನಂದ ಹಲವೆ ಹಂಬಸತಿದ್ದೆ ಅಣ್ಣೇನ ಸಾಂದ್ರವ ಕೊನೆಲೇನ ಕಂಡೆ ಕಂಡರೇನವರೆ ಮಂಜುನಾಥನ ಗಿರಿ ಕಂಡರೇನವಾದರೆ ಮಂಜುನಾಥನ ಗಿರಿ ಕಂಡೆ ಮುಂದೆ ಪಾಪ ಪುಣ್ಯ ನೆವ ಕಂಡೆ ನೇತ್ರಾವತಿ ಹೊಳೆ ಮುಂದೆ ಪಾಪ ಪುಣ್ಯವ ಕಂಡೆ ಪಾಪ ಪುಣ್ಯವ ಕಂಡೆ ಎಲ್ಲಿಂದ ನಾ ಬಂದೆ ಕಂಡೆ ರೇನವಾರ ಮಂಜುನಾಥನಗೆರೆ ಕಂಡೆ ರೇನವ ದೊರೆಯ ಮಂಜುನಾಥನಗೆರೆಯ ಕಂಡೆ ರೇನವ ದೊರೆಯ ಅನ್ನದಾಸ್ಥಳ ಕಂಡೆ ಪುಣ್ಯದಾಸ್ಥಳ ಕಂಡೆ ಅನ್ನದಾಸ್ಥಳ ಕಂಡೆ ಪುಣ್ಯದಾಸ್ಥಳ ಕಂಡೆ ಮಿತ್ರಾವತಿ ಹೊಳೆ ಮುಂದೆ ನೆತೆ ಪೂಜವ ಕಂಡೆ ಕಂಡೆ ರೇನವಾರೆ ಮಂಜುನಾಥನಗೆರೆ ಕಂಡೆ ರೇನವಾರಿಯ ಮಂಜುನಾಥನಗೆರೆಯ ಕಂಡೆ ರೇಣವ ದೊರೆಯ ಪಾತಾಳ ಗಂಗಾ ಕೋಗೆ ಪ್ರೀತಿಲ ನೇರವ ತಂದೆ ಪಾತಾಳ ಗಂಗಾ ಕೋಗೆ ಪ್ರೀತಿಲ ನೇರವ ತಂದೆ ಮಲ್ಲಿಯ ಕಾರ್ದು ನಗಬಸಕ ಮಾಡಂದೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಪಾತಾಳ ಗಂಗಾ ಕೋಗೆ ಪ್ರೀತಿಲ ನೇರವ ತಂದೆ ಪಾತಾಳ ಗಂಗಾ ಕೋಗೆ ಪ್ರೀತಿಲ ನೇರವ ತಂದೆ ಮಲ್ಲಿಯ ಕಾರ್ದು ನಗಬಸೇಕ ಮಾಡಂದೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರುವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರುವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಮಾಲ ಮನ ಪಾಲೆಗೆ ಎವಳ ಮಾನ ಬತ ಬಂದೆ ಮಾಲ ಮನ ಪಾಲೆಗೆ ಎವಳ ಮಾನ ಬತ ಬಂದೆ ಕೋಟೆ ಕೋಟೆ ಮಾಲಮ್ಮ ಬ್ಯಾಸ ತ ಮನ ಗೆಳರೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರುವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರುವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಕೋಟೆ ಕೋಟೆ ಮಾಲಮ್ಮ ಬ್ಯಾಸ ತ ಮನ ಗೆಳರೆ ಕೋಟೆ ಕೋಟೆ ಮಾಲಮ್ಮ ಬ್ಯಾಸ ತ ಮನ ಗೆಳರೆ ಸಾಕ್ಷಾತ ಶಿವ ಬಂದ ಕೋಟೆ ಬೋಟೆ ತುಂಬೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರುವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರುವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಮಾಲ ಮನ ಪಾಲೆಗೆ ಎವಳ ಮಾನ ಜಳ ಬಂದೆ ಮಾಲ ಮನ ಪಾಲೆಗೆ ಎವಳ ಮಾನ ಜಳ ಬಂದೆ ಬೇಸೆ ಬೇಸೆ ಮಾಲಮ್ಮ ಬ್ಯಾಸ ತ ಮನ ಗೆಳರೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರುವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರುವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಬೇಸೆ ಬೇಸೆ ಮಾಲಮ್ಮ ಬ್ಯಾಸ ತ ಮನ ಗೆಳರೆ ಬೇಸೆ ಬೇಸೆ ಮಾಲಮ್ಮ ಬ್ಯಾಸ ತ ಮನ ಗೆಳರೆ ಸಾಕ್ಷಾತ ಶಿವ ಬಂದ ಕೋಟಿ ಬೋಟಿ ತುಂಬಿ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರುವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಬಾರೆ ಮಲ್ಲಿಗೆ ನಾತಾನೆ ಎಲ್ಲಿರುವೆ ತಂದೆ ನೇನು ಬಾರೆ ಮಲ್ಲಿಗೆ ನಾತಾನೆ ಅಡವೆ ಆರನದಾಗ ದನ ಕಾಯ ಮಾಲಮ್ಮ ಅಡವೆ ಆರನದಾಗ ದನ ಕಾಯ ಮಾಲ ಇದುವರೆಗೆ ನವಲಗುಂದ ತಾಲೂಕಿನ ಅಳಗವಾಡಿಯ ಗಂಗವ್ವ ಹೈಗರ್ ಹಾಗೂ ಸಂಗಡಿಗರು ಹಾಡಿದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ರೈತರಿಗೆ ಕೆಲವು ಸಲಹೆಗಳು. ದನಕರುಗಳಲ್ಲಿ ಚಪ್ಪೆ ರೋಗದ ನಿರ್ವಹಣೆ. ಕ್ಲಾಸ್ಟ್ರಿಡಿಯಂ ಚವೈ ಎಂಬ ಸೂಕ್ಷ್ಮಾಣು ಜೀವಿಯಿಂದ ಈ ರೋಗವು ಆಕಳು ಎಮ್ಮೆ ಕುರಿಗಳಲ್ಲಿ ಕಂಡುಬರುತ್ತದೆ. ಮುಖ್ಯವಾಗಿ ಇದು ಜೂನ್ನಿಂದ ನವೆಂಬರ್ವರೆಗೆ ಪ್ರತಿ ವರ್ಷವೂ ಕಾಣಿಸಿಕೊಳ್ಳುತ್ತದೆ. ಸೂಕ್ಷ್ಮಾಣುಗಳಿರುವ ಆಹಾರ ಮತ್ತು ನೀರನ್ನು ಸೇವಿಸುವುದರಿಂದ ಈ ರೋಗ ಹರಡುತ್ತದೆ. ದಷ್ಟಪುಷ್ಟ ದನಗಳಿಗೆ ವಿಪರೀತ ಜ್ವರ ಅಂದರೆ 106 ಡಿಗ್ರಿ ಫ್ಯಾರನ್ಹೈಟ್ನಷ್ಟು ಒಂದು ದೊಡ್ಡ ಮಾಂಸಖಂಡಗಳು ಅಂದರೆ ಚಪ್ಪೆ ಬಾತ್ಕೊಳ್ಳುತ್ತೆ. ಇವುಗಳ ಮೇಲೆ ಕೈ ಆಡಿಸಿದಾಗ ಪರ್ ಪರ್ ಎನ್ನುವ ಶಬ್ದವೂ ಬರುತ್ತೆ. ಕುಂಟುವುದು ಮಲಗೋದು ಮಾಡ್ತಾ ಇರ್ತವೆ ಹಾಗೂ ಆಹಾರ ಸೇವನೆ ಇರೋದಿಲ್ಲ. ಹಾಲಿನ ಪ್ರಮಾಣ ಬಹಳಷ್ಟು ಕಡಿಮೆಯಾಗುತ್ತೆ. ಬೇಗ ಚಿಕಿತ್ಸೆ ದೊರೆತಿದ್ರೆ 1-5 ದಿನಗಳಲ್ಲಿ ರೋಗ ಪೀಡಿತ ಜಾನುವಾರುಗಳು ಸಾಯಲೂಬಹುದು. ಚಪ್ಪೆ ರೋಗದ ಲಸಿಕೆಯನ್ನು ಪಶುವೈದ್ಯಕೀಯ ಕೇಂದ್ರಗಳಲ್ಲಿ ದನಕರುಗಳಿಗೆ ಹಾಕಿಸಬೇಕು. ಚಪ್ಪೆ ರೋಗ ಬಂದ ದನಗಳಲ್ಲಿ ಮಾಂಸಖಂಡಗಳ ಗಾಯವಿದ್ದಲ್ಲಿ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕು. ಹತೋಟಿ ಕ್ರಮಗಳು ಅಂದರೆ ಚಪ್ಪೆ ರೋಗದ ಲಸಿಕೆಯನ್ನು ಪ್ರತಿ ವರ್ಷ ಮುಂಗಾರು ಮಳೆಯು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಹಾಕಿಸ್ಬೇಕು. ಮೇ ತಿಂಗಳಲ್ಲಿ 2 ಮತ್ತು 3ನೇ ವಾರಗಳಲ್ಲಿ ಲಸಿಕೆಯನ್ನು ಕೊಡಿಸ್ಬೇಕು. ರೋಗದಿಂದ ನರಳುವ ಪ್ರಾಣಿಗಳನ್ನು ಬೇರ್ಪಡಿಸಿ ಅವುಗಳಿಗೆ ಸೂಕ್ತವಾದ ಔಷಧ ಉಪಚಾರವನ್ನು ಪಶುವೈದ್ಯರಿಂದ ಮಾಡಿಸ್ಬೇಕು. ಸತ್ತ ದನಗಳನ್ನು ಆಳವಾಗಿ ತೆಗ್ಗಿನಲ್ಲಿ ಹೂಳಿ ಮಣ್ಣಿನಿಂದ ಮುಚ್ಚಬೇಕು. ದನಕರುಗಳಲ್ಲಿ ಗಂಟಲು ರೋಗದ ಲಕ್ಷಣಗಳು. ಈ ರೋಗದ ಮುಖ್ಯ ಲಕ್ಷಣ ಅಂದರೆ ವಿಪರೀತ ಜ್ವರ ಅಂದರೆ 106-107 ಡಿಗ್ರಿ ಫ್ಯಾರನ್ಹೈಟ್ನಷ್ಟು ಇರುತ್ತೆ. ಜೊಲ್ಲು ಸೋರುವಿಕೆ, ಗಂಟಲು ಮತ್ತು ಕುತ್ತಿಗೆಯಲ್ಲಿ ನೀರು ತುಂಬಿದ ಬಾವು, ನಾಲಿಗೆ ಹೊರ ಚಾಚಿ ಕಷ್ಟದಿಂದ ಉಸಿರಾಡುತ್ತೆ, ನಂತರ ಸಾವು ಕೂಡ ಬರಬಹುದು. ನಿರ್ವಹಣೆ ಅಂದರೆ ಈ ರೋಗ ಪ್ರತಿ ವರ್ಷವೂ ಮುಂಗಾರು ಮಳೆಯು ಪ್ರಾರಂಭವಾದ ಮೇಲೆ ಬರೋದರಿಂದ ಗಂಟಲು ಬೇನೆ ಲಸಿಕೆಯನ್ನು ಇದಕ್ಕೆ ಮೊದಲು ಹಾಕಿಸಿ ಈ ರೋಗವನ್ನು ಸುಲಭವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ರೋಗದಿಂದ ನರಳುವ ಪ್ರಾಣಿಗಳನ್ನು ಬೇರ್ಪಡಿಸಿ ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಪಶುವೈದ್ಯರಿಂದ ಮಾಡಿಸ್ಬೇಕು. ಗಂಟಲು ಬೇನೆ ಮತ್ತು ಚಪ್ಪೆ ರೋಗದ ಲಸಿಕೆಯನ್ನು ಹಾಕಿಸುವ ಪೂರ್ವದಲ್ಲಿ ಜಂತುನಾಶಕ ಔಷಧಿಗಳನ್ನು ಪಶುವೈದ್ಯರ ಸಲಹೆ ಮೇರೆಗೆ ಹಾಕಬೇಕು. ಹಿಂಡಿನಲ್ಲಿ ರೋಗ ಕಾಣಿಸಿದರೆ ಅವುಗಳ ಸಂಪರ್ಕಕ್ಕೆ ಬಂದಂಥವುಗಳಿಗೆ ಲಸಿಕೆಗಿಂತ ಚಿಕಿತ್ಸೆ ಮುಖ್ಯ ಆಗುತ್ತೆ. ಪಶುವೈದ್ಯರು ಈ ಕುರಿತು ನಿರ್ಧಾರ ಮಾಡ್ತಾರೆ. ಎತ್ತುಗಳಲ್ಲಿ ಹೆಗಲು ಬಾವಿನ ತೊಂದರೆ ಹಾಗೂ ಅದರ ನಿರ್ವಹಣೆ ಹೆಂಗಂದರೆ, ಹೆಗಲು ಬಾವು ತೊಂದರೆಯ ಕಾರಣ ಮತ್ತು ಲಕ್ಷಣಗಳನ್ನು ತಿಳಿದುಕೊಂಡಲ್ಲಿ ರೈತರು ಮುಂಜಾಗ್ರತೆ ಹಾಗೂ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳಬಹುದು. ಹೆಗಲು ಬಾವಿನ ಲಕ್ಷಣಗಳು ಹೆಂಗಿರ್ತವೆ ಅಂದರೆ, ಎತ್ತುಗಳು ಹೆಚ್ಚು ದುಡಿಸಿದ 1-2 ದಿನಗಳಲ್ಲಿ ಹೆಗಲು ಬಾವು ಕಾಣಿಸ್ಕೊಳ್ಳುತ್ತೆ. ಈ ಸಮಯದಲ್ಲಿ ಹೆಗಲನ್ನು ಮುಟ್ಟಿದರೆ ಮೆತ್ತಗಿದ್ದು ಚರ್ಮದ ಕೆಳಗೆ ದ್ರವವು ಶೇಖರವಾಗಿರುವುದು ಕಂಡುಬರುತ್ತೆ ಹಾಗೂ ಕೆಂಪಗಾಗಿ ಬಹಳ ನೋವು ಇರುತ್ತೆ. ಕುತ್ತಿಗೆ ಬಗ್ಗಿಸಿ ಮೇವು ತಿನ್ನಲು ತೊಂದರೆಯಾಗುತ್ತೆ. 1-2 ವಾರದ ನಂತರ ದ್ರವ ಪದಾರ್ಥವು ಕಡಿಮೆಯಾಗಿ ಮಾಂಸದ ಭಾಗವು ಉಳಿದುಕೊಳ್ಳುತ್ತೆ. 2-3 ತಿಂಗಳ ನಂತರ ಗಟ್ಟಿಯಾದ ಗಡ್ಡೆಗಳು ಉಳಿದುಕೊಳ್ತವೆ. ಕೆಲವೊಮ್ಮೆ ಈ ಗಡ್ಡೆಗಳು ಕೀವಿನಿಂದ ತುಂಬಿಕೊಂಡು ಒಡೆಯಲೂಬಹುದು. ಕೆಲವು ಎತ್ತುಗಳಲ್ಲಿ ಗಡ್ಡೆ ಇದ್ದರೂ ದುಡಿಸೋದ್ರಿಂದ ಹೆಗಲಿನ ಮೇಲೆ ಗಾಯವಾಗಿ ನೆತ್ತರು ಸೋರುತ್ತದೆ, ಹುಳುಗಳು ಕೂಡ ಬೀಳ್ತವೆ. ಇದರಿಂದ ದೊಡ್ಡದಾಗಿ ಮಾಯಲು ಬಹಳ ಸಮಯ ಬೇಕಾಗುತ್ತೆ. ಮುಂಜಾಗ್ರತಾ ಕ್ರಮ ಏನು ತಗೋಬೇಕು ಅಂದರೆ, ಹೆಗಲು ಬಾವಿನ ಚಿಕಿತ್ಸೆ ಬಹಳ ಕಷ್ಟ ಇರೋದರಿಂದ ಹಾಗೂ ಇಂಜೆಕ್ಷನ್ನು ಮೊಲಾಮು ಹೆಚ್ಚು ಉಪಯೋಗ ಇಲ್ಲದೇ ಇರೋದರಿಂದ ಹಾಗೂ ಶಸ್ತ್ರಚಿಕಿತ್ಸಾ ಸೌಲಭ್ಯಗಳು ಎಲ್ಲ ಕಡೆ ಸಿಗದೇ ಇರೋದರಿಂದ ರೈತರು ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಎತ್ತುಗಳನ್ನು ದಿನಪೂರ್ತಿ ದುಡಿಸದೆ 4-5 ಗಂಟೆ ಕಾಲ ಕೆಲಸ ತೆಗೆದುಕೋಬೇಕು, ಕೆಲಸದ ನಡುವೆ ವಿರಾಮ ನೀಡಬೇಕು, ಎರಡು ಎತ್ತುಗಳು ಸಮಜೋಡಿ ಆಗಿರುವಂತೆ ನೋಡ್ಕೋಬೇಕು, ನೊಗವು ಹಗುರವಾಗಿಯೂ ನುಣುಪು ಆಗಿರುವಂತೆ ನೋಡ್ಕೋಬೇಕು, ಬಂಡಿಗಳಿಗೆ ಟಯರ್ ಗಾಲಿಗಳನ್ನು ಅಳವಡಿಸೋದು ಒಳ್ಳೆಯದು, ನೊಗಗಳಿಗೆ ಎಣ್ಣೆಯನ್ನು ಸವರೋದು, ಆದಷ್ಟು ತಂಪಾದ ಸಮಯದಲ್ಲಿ ಎತ್ತುಗಳನ್ನು ಹೂಡಬೇಕು. ರೈತರಿಗೆ ಸಲಹೆ ಕೇಳಿದ್ರಿ. ಕೃಷಿ ರಂಗ ಪ್ರಸಾರವಾಯಿತು.